ನಾವೆಲ್ಲರೂ ನಮ್ಮ ನಮ್ಮ ಮನೆಯಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸೋಣ. ಪ್ರಕಟಣೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ. ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು. ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಕೇಳುಗರೆ, ಇದೀಗ ಕೇಳಿ ನಿಡಗುಂದಿ ತಾಲೂಕು ಗುಳಸಂಗಿ ಗ್ರಾಮದ ರೈತರಾದ ಸಂಗಪ್ಪ ಉಪ್ಪಶಪ್ಪ ಕೋಲಾರ ಅವರೊಂದಿಗೆ ಉಳ್ಳಾಗಡ್ಡಿ ಕೃಷಿ ಕುರಿತು ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಯಸರುಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಈಗ ನಾವು ನಿಡಗುಂದಿ ತಾಲೂಕು ಗೊಳಸಂಗಿ ಗ್ರಾಮದ ಉಳ್ಳಾಗಡ್ಡಿ ರೈತರಾಗಿರುವಂತಹ ಸಂಗಪ್ಪ ಉಪಾಸಪ್ಪ ಕೋಲಾರ ಅವರ ತೋಟದೊಳಗ ಇದ್ದೀವಿ. ಹಿರಿಯ ರೈತರಿದ್ದಾರೆ, ಸಾಕಷ್ಟು ಅನುಭವ ಅವರಿಗೆ ಈ ಉಳ್ಳಾಗಡ್ಡಿ ಬೆಳೆ ಒಳಗ ಅದ. ಉಳ್ಳಾಗಡ್ಡಿ ಬೆಳಿಬೇಕು ಅನ್ನುವಂಥವ್ರು ಅವರ ಮಾತುಗಳನ್ನ ಕೇಳಬಹುದು, ಮತ್ತ ಅವರಿಂದ ಪ್ರೇರಣೆ ಕೂಡ ಪಡಿಬಹುದು. ಅವರ ಅನುಭವಗಳನ್ನ ನಾವೀಗ ಕೇಳೋಣ. ನಮಸ್ಕಾರ ಸಂಗಪ್ಪ ಉಪಾಸಪ್ಪ ಕೋಲಾರ ಅವರೇ. ನಮಸ್ಕಾರ ಸರ್. ನಾನು ಸಂಗಪ್ಪ ಉಪಾಸಪ್ಪ ಕೋಲಾರ ರೀ. ನಾವು ಉಳ್ಳಾಗಡ್ಡಿ ಬಗ್ಗೆ ಹೇಳಬೇಕಂದ್ರ, ನಾವು ಸ್ವಂತ ಇಲ್ಲೇ ಉಳ್ಳಾಗಡ್ಡಿ ಗಂಡ ಮಾಡಿ ಬೀಜ ಇಲ್ಲೇ ತಯಾರು ಮಾಡಿದ್ವಿ. ಸ್ವಂತ ತಯಾರು ಮಾಡಿ ಮಡಿ ಮಾಡ್ತೇವ್ರಿ. ಮಡಿ ಮಾಡಿ ಅದನ್ನ 1.5 ತಿಂಗಳ 2 ತಿಂಗಳ ಸಸಿ ಮಾಡ್ತೇವೆ. 2 ತಿಂಗಳ ಸಸಿ ಮಾಡಿ ಮತ್ತು ಅದನ್ನ ಈಗ ಮೊದಲ ಹಂಗ ಮಡಿ ಮಾಡಿ ತತ್ ಕಡೆ ಹಸ್ತಿದ್ದೇವು. ಇಳುವರಿ ನಮ್ದು ಕಮ್ಮಿ ಇತ್ತು ಮೊದಲ. ಈಗ ನಾವು ನಮ್ಮ ರಾಜಶೇಖರ್ ಸಾಹೇಬ್ರ ತದಾರ ಅವ್ರು ನಮಗ ಈ 10 ವರ್ಷ ಮುಂದೆ ನಮಗ ಮಹಾರಾಷ್ಟ್ರ ಕರ್ಕೊಂಡು ಹೋಗಿ ಅಲ್ಲಿ ಉಳ್ಳಾಗಡ್ಡಿ ಸಂಬಂಧ ಡ್ರಿಪ್ ಮಾಡುವುದು ಎಲ್ಲ ತೋರಿಸ್ಕೊಂಡ್ ಬಂದ್ರು. ಹೋಗಿ ನಮ್ಗೆ 8 ಮಂದಿ 10 ಮಂದಿ ರೈತರನ್ನ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಅವರು ಮಹಾರಾಷ್ಟ್ರದವರು 1 ಎಕರೆಗೆ 750 ಕ್ವಿಂಟಲ್ ಉಳ್ಳಾಗಡ್ಡಿ ಬೆಳೆಯಕತ್ತಿದ್ರು. ನಾವು 1 ಎಕರೆಗೆ 100 ಕ್ವಿಂಟಲ್ ಬೆಳೆಯವರು, ಅವ್ರು 770 ಕ್ವಿಂಟಲ್ ಬೆಳೀತಿದ್ರು. ಅವರು ಅದನ್ನ ಹೋಗಿ ತೋರಿಸ್ಕೊಂಡ್ ಬಂದಿಂದ ನಾವೇನ್ ಮಾಡಿದ್ರಿ, ಅಲ್ಲಿದ ಒಂದು ಸಾಹೇಬ್ರ ಏನ್ ಮಾಡಿದ್ರು, ನಮ್ಗೆ ಡ್ರಿಪ್ಪಿನ ಬೋದ್ ಬಿಡಾಕ ಒಂದು ಟ್ರ್ಯಾಕ್ಟರ್ದು ಒಂದು ಮಿಷನ್ ಮಾಡಿ ಕೊಟ್ರು. ಅಲ್ಲಿದ ಅವ್ರೆ ಫ್ರೀ ಕೊಡಿಸಿದ್ರು ನಮಗೆ. ತಂದ ಅದನ್ನ ನಮ್ದ ಸ್ವಂತ ಟ್ರ್ಯಾಕ್ಟರ್ ಇತ್ತರಿ. ಅದನ್ನ ಡ್ರಿಪ್ ಮುಖಾಂತರ ಉಳ್ಳಾಗಡ್ಡಿ ನಾವು ಹಚ್ಚಾಕ ಚಾಲು ಮಾಡಿದೆವು. ನಾವು ಅದನ್ನ ಡ್ರಿಪ್ ಮಾಡಿಸಿದ್ವಿ ಮೊದಲು. ಫಸ್ಟ್ ನಮ್ಮ ಗೊಳಸಂಗಿ ಊರಾಗ ಅಂದ್ರೆ ನಾವೇ ಡ್ರಿಪ್ ಮಾಡಿದವ್ರು. ನಾವು 6 ಮಂದಿ ಡ್ರಿಪ್ ಮಾಡಿದ್ವಿ ಮೊದಲು. 6 ಮಂದಿ ಡ್ರಿಪ್ ಮಾಡಿ ಉಳ್ಳಾಗಡ್ಡಿ ಹಚ್ಚಾಕ ಚಾಲು ಮಾಡಿದ್ವಿ. ಉಳ್ಳಾಗಡ್ಡಿ ಹಚ್ಚಾಕ ಚಾಲು ಮಾಡಿದ ನಮ್ಮಲ್ಲಿ ಇಳುವರಿ ನಾವು 1 ಎಕರೆಗೆ 200 ಕ್ವಿಂಟಲ್ ಬೆಳೆಯಕತ್ತೇವೆ. ಮಹಾರಾಷ್ಟ್ರಕ್ಕೆ ನೋಡ್ಕೊಂಡ್ ಬಂದಿಂದ 200 ಕ್ವಿಂಟಲ್ ಬೆಳೆಯಕತ್ತೇವೆ. ಮೊದಲು ನಾವು 100 ಕ್ವಿಂಟಲ್ ಬೆಳೀತಿದ್ದೆವು. ನಾವು 100 ಕ್ವಿಂಟಲ್ ಬೆಳಿಬೇಕಾದ್ರೆ ಬಹಳ ಆಕಿತ್ತು. ಏನೇನು ಮತ್ತು ವ್ಯತ್ಯಾಸ ಏನ್ ಮಾಡಿದ್ರಿ ನಿಮ್ಮ ಕೃಷಿ ಇದ್ರೊಳಗೆ, ಏನ್ ಬದಲಾವಣೆಗಳನ್ನು ಮಾಡಿದ್ರಿ ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದ ನಂತರ? ಅಲ್ಲಿ ನೋಡ್ಕೊಂಡ್ ಬಂದಿಂದ್ರಿ, ನಾವು ಮೊದಲ ತತ್ ಕಡದ ಮಡಿ ಮಾಡಿ ಹಚ್ತಿದ್ದೇವು. ಈ ಸಂಖ್ಯೆ ಕಮ್ಮಿ ಆಕಿತ್ತದ. ಈಗ ಡ್ರಿಪ್ ಮಾಡಿ ಹಚ್ಚಾಕತ್ತೀವಿ. ದಂಪನ್ ಬೋದ್ 4 ಫೋಟಿನ ಬೋದ್ ಮಾಡಿ ಅದ್ರ ಸಸಿ ಹೆಚ್ಚಿಗೆ ಕುಂದ್ರಾಕತ್ತು, ಇಳುವರಿನ ಹೆಚ್ಚಿ ಬೆಳೆಯಾಕತ್ತೀವಿ ನಾವು. ಹಿಂಗಾಗಿ ನಮ್ಮಲ್ಲಿ ಎಕರೆಗೆ 2 ಗಾಡಿಯಿಂದ 2.5 ಗಾಡಿನೂ ಬೆಳೆಯಾಕತ್ತೀವಿ ನಾವೇ. ಇದರಿಂದ ನಮ್ಮ ಅಗದಿ 1 ಎಕರೆಗೆ ಖರ್ಚು ಕಮ್ಮಿ ಆಗದೆ, ಎಕರೆಗೆ ಇಳುವರಿ ಹೆಚ್ಚಾಕದ. ಈಗ 1 ಎಕರೆಗೆ ಖರ್ಚು 20,000 ಖರ್ಚು ಮಾಡಿದ್ವಿ ಅಂದ್ರೆ, ಡ್ರಿಪ್ಪಿಗು 20,000 ಮಾಡಿದ್ವಿ ಅಂದ್ರೆ 2 ಗಾಡಿ ಬೆಳಿತೀವ್ರಿ. ಮೊದಲು 20,000 ಖರ್ಚು ಮಾಡಿ 1 ಗಾಡಿ ಬೆಳಿತಿದ್ದೇವೆ. ಈಗ ಹಿಂಗಾಗಿ ನಾವು ಅನುಕೂಲ ಆಗಿದೆ ಬಹಳ ಉಳ್ಳಾಡಿ ಬಗ್ಗೆ. ಮತ್ತೆ ಅದನ್ನ ಮಾರ್ಕೆಟಿಂಗ್ ಐತಿ ನಮ್ಮಲ್ಲೇ. ಈಗ ನಮ್ಮಲ್ಲಿ ದಲ್ಲಾಳಿಗಳು ಅದಾರ, ಇಲ್ಲೇ ನಾವು ಬೆಳಿತೇವು. ಮತ್ತು ಇಲ್ಲಾರ ಟೂರಿಸ್ ಮಾಡ್ತೇವೆ, ಇಲ್ಲಾರ್ಕ್ ಹಾಕಿ 4 ತಿಂಗಳು ಕಟಾವು ಮಾಡಿ ಇಲ್ಲಾರ್ಕ್ ಹಾಕ್ತೇವೆ. ರೇಟ್ ಬಂದಾಗ ಅದನ್ನು ಕೊಡ್ತೇವೆ. ಹಿಂಗಾಗಿ ದಲ್ಲಾಳರು ನಮ್ಮಲ್ಲೇ ಇಲ್ಲೇ ಅದಾರ, ಅವ್ರಿಗೆ ಕೊಡ್ತೇವೆ. ಬಹಳ ನಾವೇನು ಬೆಂಗಳೂರು ಹುಬ್ಬಳ್ಳಿ ಹೋಗಲ್ಲ, ಇಲ್ಲೇ ವ್ಯಾಪಾರ ಮಾಡಿ ಇಲ್ಲೇ ಕೊಟ್ಟು ಇದು ಮಾಡ್ತೇವೆ ರೀ. ಉಳ್ಳಾಗಡ್ಡಿ ಬಗ್ಗೆ ಈಗ ನೋಡ್ರಿ, ನೀವು ಬೆಳೆದು ಬಹಳ ಕಷ್ಟ ಪಡ್ತೀರಿ, ಹೌದಾ? ಸಾಕಷ್ಟು ಇಳುವರಿ ಕೂಡ ತಗೊಳ್ತಾ ಇದ್ದೀರಿ, ಮತ್ತ ನೀವು ಮಾರ್ಕೆಟ್ ಮಾಡೋದ್ರೊಳಗೆ ಯಾಕೆ ನೀವು ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ? ಎಲ್ಲರೂ ಕೂಡ್ಕೊಂಡು ಒಂದು ಎಲ್ಲಿ ನಮಗೆ ಒಳ್ಳೆ ಮಾರ್ಕೆಟ್ ಸಿಗ್ತದಪ್ಪ ಅನ್ನುವಂಥದ್ದು ಹುಡುಕಾಡಿ ಅಲ್ಲಿ ಮಾರ್ಕೆಟ್ ಮಾಡಬೇಕಲ್ಲ, ನೀವು ಸ್ವಲ್ಪ ನೀವು ಪ್ರಯತ್ನ ಪಟ್ಟರೆ ಇದನ್ನ ನೀವು ಸಾಧಿಸಬಹುದು, ಇದ್ರ ಬಗ್ಗೆ ನೀವು ವಿಚಾರ ಮಾಡಬಹುದಲ್ಲ? ಇದ್ರ ಬಗ್ಗೆ ನಮಗ ಈಗ ನಮ್ಮ ಎಪಿಒ ಆಯ್ತು, ಒಂದು ಸಂಘ ಮಾಡಿವ್ರಿ, ಈಗ ಒಂದು 6 ತಿಂಗಳಾತು. ಅದಕ್ಕೆ ನಾವು ಉಪಾಧ್ಯಕ್ಷ ಇದೀನಿ, ಎಪಿಒ ಸಂಘದ ಉಪಾಧ್ಯಕ್ಷೆ. ಈಗ 500 ಮಂದಿ ಎಪಿಒ 1100 ರೂಪಾಯಿ ತುಂಬಿ ಷೇರ್ದಾರಾಗಿ 5 ಲಕ್ಷ ಅದನ್ನ ಎಪಿಒ ಸಂಘ ಮಾಡಿ ಈಗ ಸ್ಟಾರ್ಟಿಂಗ್ ನಡೆದ್ರಿ. ಅದನ್ನ ಮಾರ್ಕೆಟಿಂಗ್ ಮಾಡುವುದು, ಎಲ್ಲಾ ರೈತರು ಕೂಡಿ ಒಂದು ಸಂಘ ಮಾಡಿ ಒತ್ತಾಟಿ ಮಾರ್ಕೆಟಿಂಗ್ ಕಳಿಸುವುದು ವ್ಯವಸ್ಥೆ ಈಗ ನಡೆಸಿವ್ರಿ. ಅದನ್ನ ಸಂಘ ಈಗ ಸ್ಟಾರ್ಟ್ ಆಗೈತ್ರಿ. ನಮ್ಗ ರಾಜಶೇಖರ್ ಸಾಹೇಬ್ರು ಮತ್ತೆ ಪಟ್ಟಣ ಶೆಟ್ಟಿ ಸಾಹೇಬ್ರು ಎಲ್ಲರೂ ಸಹಕಾರ ಕೊಟ್ಟಾರ. ಮತ್ತೇನ್ ಮಾಡ್ತೇನೆ, ಇನ್ನೊಂದ್ ಜರ ನಮ್ಮಲ್ಲಿ ಆಕಳದಾವ, 2 ಆಕಳ ಕಟ್ಟಿವು, ಮತ್ತು ಆಡದಾವ್, ಆಡಿನ ಕಾಲಾನು ಉಚ್ಚಿ ಆಕಳು ಉಚ್ಚಿ ಎಲ್ಲ ಸಂಗ್ರಹಣೆ ಮಾಡ್ತೀನಿ. ಇಲ್ಲಿ ಸಂಗ್ರಹಣೆ ಮಾಡಿ ಸಾವಯವ ತಳಿ ಅದನ್ನ ಉಚ್ಚಿ ಡ್ರಿಪ್ ಮುಖಾಂತರ ಅದಕ್ಕೆ ನಮ್ಮದು ಕೆಮಿಕಲ್ ಬಹಳ ಒಪ್ಪಾರ್ಸಂಗಲ್ಲ, ಏನಿದ್ರು ನಮ್ಮ ಸಾವಯವದಿಂದ ಒಪ್ಪಾರಿಸಿ ಹೆಚ್ಚಿಗೆ ಇಳುವರಿ ತಗೊಳಕತ್ತೀವ್ರಿ. ನಾವು ಮೊದಲ ರಸಗೊಬ್ಬರ ಉಪಯೋಗ ಮಾಡ್ತಿದ್ರಿ? ಮೊದಲ ರಸಗೊಬ್ಬರ ಕಮ್ಮಿ ಮಾಡಿದ್ ತಿಪ್ಪಿ ಗೊಬ್ಬರ ಇತ್ತು ಮೊದಲ, ಈಗ ದನ ಇಲ್ಲಾರ್ಕ ತಿಪ್ಪಿ ಗೊಬ್ಬರ ಕಮ್ಮಿ ಆಗಿತ್ತು. ಈ ಹೊಳ್ಳಿ ಏನ್ ಮಾಡ್ಯ ನಾವು, ಆ ಹೊಳ್ಳಿ ತಿಪ್ಪಿ ಗೊಬ್ಬರ ಮಾಡೋ ದಾರಿನ ಹಿಡಿದೇವು. ಮತ್ತ ಈ ಕೆಮಿಕಲ್ ಕಮ್ಮಿ ಮಾಡ್ಕೋತ ತಿಪ್ಪಿ ಗೊಬ್ಬರ ಆಕಳು ಉಚ್ಚಿ ಜೀವಾಮೃತ ಮಾಡ್ತೇವು, ಇದ್ರ ಮುಖಾಂತರ ಸಾಗ ಹಿಡಿದೇವು. ಮತ್ತೀಗ ಮೊದಲು ಕೆಮಿಕಲ್ ಬಾಳೆ ಹೆಚ್ಚಾಗಿ ಹೆಚ್ಚಾಗಿ ನಮ್ಮ ಭೂಮಿ ಕೆಡಾಕತ್ತು. ಈ ಹೊಳ್ಳಿ ಸಾವಯವ ಗೊಬ್ಬರಕ ಬಂದು ಸಾವಯವ ನಮಗೂ ಮತ್ತು ತಾಲೂಕಾ ಪ್ರಶಸ್ತಿ ಆಗೈತ್ರಿ ಸಾವಯವ ಮಾಡಕತ್ತಿಂದ. ಮತ್ತ ನಾವು ಹೋದ ವರ್ಷ 1.5 ಎಕರೆ ಕಬ್ಬು ಹಚ್ಚಿದ್ದೇವ್ರಿ. 1.5 ಎಕರೆ ಕಬ್ಬನ್ಯಾಗ ಡ್ರಿಪ್ ಮಾಡಿದೆವು, ಡ್ರಿಪ್ ಮಾಡಿ ಬೋದನ್ಯಾಗ ಉಳ್ಳಾಗಡ್ಡೆ ಹಚ್ಚಿದೆವು. ಉಳ್ಳಾಗಡ್ಡೆ ಹಚ್ಚಿ ಅದನ್ನ ಕಸಕ್ಕ ಬರೋ ಟೈಮ್ಗೆ ಏನ್ ಮಾಡಿದೇವ್ರಿ, ಹೊಳ್ಳಿ ಕಬ್ಬು ಹಚ್ಚಿದ್ವಿ ಹರಿಯಾಗ. ಕಬ್ಬು ಹಚ್ಚಿ 1.5 ಎಕರೆ ಹೊಲಕ್ಕ 250 ಕ್ವಿಂಟಲ್ ಉಳ್ಳಾಗಡ್ಡಿ ಬೆಳೆದೆವು, ಮತ್ತು 1 ಎಕರೆಕ 60 ಟನ್ ಕಬ್ಬು ಬೆಳೆದೆವು. ಒಂದೇ ಪೀಕ್ನಾಗ 2 ಬೆಳೆ ಬೆಳೆದೇವು. ಮತ್ತ ಅರ್ಧ ಹೊಲ ಶೇಂಗಾ ಹಾಕಿದ್ದೆವು, ಅರ್ಧ ಹೊಲ ಉಳ್ಳಾಗಡ್ಡೆ ಹಚ್ಚಿದ್ದೆವು. ಕಬ್ಬನ್ಯಾಗ ಒಂದೇ ಪೀಕಿಗೆ ಕಬ್ಬನು ಬತ್ತು ಮತ್ತು ಶೇಂಗಾನು ಬತ್ತು ಉಳ್ಳಾಗಡ್ಡಿನೂ ಬತ್ತು. ಈ ನಮ್ನ ಇಳುವರಿ ತೆಗಿತೀವಿ ನಾವು. ಅಂದ್ರೆ ಒಂದೇ ಸಮಯಕ್ಕೆ 2-2 ಬೆಳೆಗಳನ್ನ ನೀವು ಬೆಳೀತಾ ಇದ್ದೀರಿ? ಒಂದೇ ಸಮಯಕ್ಕೆ 2 ಬೆಳೆ ಹೋದ ವರ್ಷ ಬೆಳೆದು ಅಗದಿ ಇಳುವರಿ ತೆಗೆದೇವು. ಕೋಲಾರ ಅವ್ರು ಒಂದು ಹೇಳ್ರಿ ನನಗೆ, ನಾವು ನೋಡ್ತಾ ಇದ್ದೀವಿ ಮಾರ್ಕೆಟ್ ನೊಳಗೆ ಒಮ್ಮೆ ಉಳ್ಳಾಗಡ್ಡಿ ಬೆಲೆ ಗಗನಕ್ಕೆ ಹೋಗ್ತೈತಿ, ಒಮ್ಮೆ ಕೆಳಗೆ ಬರ್ತದ. ಗಗನಕ್ಕೆ ಹೋದಾಗ ಈಗ ನಾವು ನೋಡೀವಿ ಸಾಕಷ್ಟು ಸಂದರ್ಭದೊಳಗೆ ಬಹಳಷ್ಟು ಮೇಲೆ ಹೋಗಿತ್ತು ಉಳ್ಳಾಗಡ್ಡಿ ಬೆಳೆ, ನಮ್ಮ ಗ್ರಾಹಕರಿಗೂ ಭಯಂಕರ ತ್ರಾಸಾಗಿತ್ತು. ರೈತರು ಕೂಡ ಅವರಿಗೆ ಒಂದು ಒಳ್ಳೆ ಕಾಲ ಅಂತ ಹೇಳ್ಬೋದು. ಆದ್ರೆ ನಿಜವಾಗಿ ನಿಮ್ಮ ಒಂದು ಅನುಭವದ ಪ್ರಕಾರ ನಿಮಗೆ ಮಾರ್ಕೆಟ್ ನೊಳಗೆ ಬೆಲೆ ಅಷ್ಟು ಎತ್ತರಕ್ಕೆ ಹೋದಾಗ ನಿಮ್ಮ ಪರಿಸ್ಥಿತಿ ಏನಿತ್ತು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಿ? ಸರ್, ಮಾರ್ಕೆಟ್ ಹೆಚ್ಚಿಗೆ ಹೋದಾಗ ರೈತಂದ ಏನಕ್ಕದ ಮಳಿಯಾಗಿ ಹಾನಿಯಾಗಿ ಕೆಟ್ಟಿರ್ತದ. ಒಂದ ಇಲ್ಲ ಮಳಿ ಕಮ್ಮಿ ಆಗಿರ ಬೆಳೆಯಂಗಿಲ್ಲ, ರೋಗರ ಬಂದಿರ್ತದ, ಬೇಡ ನೀರ್ ಇಲ್ಲಾರ್ದ ಬೆಳೆದು ಕಮ್ಮಿ ಮಾಡಿರ್ತೇವೆ. ಈ ವಿಷಯಕ್ಕ ರೈತರಿಗೆ ಎತ್ತರಕ್ಕೆ ಹೋದ್ರೆ ರೇಟ್ ಒಟ್ಟ ಮುಟ್ಟಂಗಿಲ್ಲ ರೈತರಿಗೆ. ಏನಿದ್ರು ರೈತರು ಕಷ್ಟದಲ್ಲೇ ಅದಾರ. ಇತ್ತೀಚೆಗೆ ಏನ್ ಹೆಚ್ಚಾಗಿತ್ತಲ್ಲ ರೇಟು, ಅವಾಗ ನಿಮ್ದು ಪರಿಸ್ಥಿತಿ ಹೆಂಗಿತ್ತು? ಸರ, ರೇಟ್ ಹೆಚ್ಚಾದಾಗ ಉಳ್ಳಾಗಡ್ಡಿ ಬೆಳೆದು ಇದೇ ರೀ ನಾ ಹೇಳ್ತೀನಲ್ರಿ, ಮಳಿ ಹೆಚ್ಚಾಗಿ ಕೆಟ್ಟಾಗ ರೇಟ್ ಹೆಚ್ಚಾಗು ಸರ್. ಅವಾಗ ಮಾರ್ಕೆಟ್ ನೊಳಗ ಉತ್ಪನ್ನ ಇರುವುದಿಲ್ಲ, ನಿಮ್ ಕಡೆನೂ ಉತ್ಪನ್ನ ಇರುವುದಿಲ್ಲ, ನಮ್ ಕಡೆ ಮಾಲ ಇರಂಗಿಲ್ರಿ, ಮತ್ತೆ ಉತ್ಪನ್ನ ಕಮ್ಮಿ ಆಗ್ಬಿಡ್ತೀವಿ ರೈತಗೆ. ಹಿಂಗಾಗಿ ರೈತಗ ಕಷ್ಟ ಯಾವತ್ತು ಕಷ್ಟದಾಗ ಅದನ್ನ ರೈತ. ಆದ್ರೂ ನಿಮ್ಮ ಒಂದು ಅನುಭವದ ಪ್ರಕಾರ ಈಗೇನು ನೀವು ಉಳ್ಳಾಗಡ್ಡಿ ಬೆಳೀತಾ ಇದ್ದೀರಿ, ಸುಮಾರು ವರ್ಷಗಳಿಂದ ಉಳ್ಳಾಗಡ್ಡಿ ಬೆಳೀತಾ ಇದ್ರಿ, ಹೆಂಗ ಅನಿಸ್ತದೆ ನಿಮಗೆ ಅದನ್ನ ಬೆಳ್ಕೊಂಡು ಮುಂದಿನ ದಿನಗಳಲ್ಲಿ ಸಹಿತ ಇದನ್ನೇ ಮಾಡ್ಕೊಂಡು ಹೋಗ್ಬೇಕು ಅಂತೀರಾ? ಅಥವಾ ಬೇರೆ ಬೇರೆ ಬೆಳೆಗಳನ್ನ ನಾವು ಪ್ರಾಯೋಗಿಕವಾಗಿ ಬೆಳೆದು ಅದನ್ನು ಕೂಡ ನಾವು ನೋಡೋಣ ಅಂತ ಹೇಳಿ ಅನ್ನುವಂತ ಒಂದು ವಿಚಾರ ಅದನ್ನ? ಸರ್, ಒಂದೇ ಉಳ್ಳಾಗಡ್ಡಿ ಮ್ಯಾಗ ನಾವು ರೈತ ಅವಲಂಬಿಸಿ ಕುಂದರಬಾರ್ದು. ಸರ್, ನಾನು ಇಲ್ಲಿ ಒಂದು ತೋಟ ಐತೆ 4 ಎಕರೆ, 4 ಎಕರೆ 1 ಎಕರೆದಾಗ ನಿಂಬಿ ಗಿಡ ಹಚ್ಚೀನಿ. 1 ಎಕರೆ ನಿಂಬಿ ಗಿಡ ಬರೀ ಸಾವಯವ ಮಾಡ್ತೀನಿ. ಸಾವಯವದಾಗ 3 ಲಕ್ಷದಿಂದ 4 ಲಕ್ಷ 1 ಎಕರೆಕ ನಿಂಬಿ ಗಿಡದ ಇಳುವರಿ ತೆಗಿತೀನಿ ವರ್ಷಕ್ಕೆ. ಮತ್ತು 1 ಎಕರೆ ದ್ರಾಕ್ಷಿ ಐತ್ರಿ, 1 ಎಕರೆ ದ್ರಾಕ್ಷಿಗೆ 6 ಲಕ್ಷದಿಂದ ರೇಟ್ ಹತ್ತಂದ್ರೆ 6 ಲಕ್ಷ 4 ಲಕ್ಷ 5 ಲಕ್ಷ ಈ ನಮ್ನಿ ಇಳುವರಿ ತೆಗಿತೀನಿ 2 ಎಕರೆದಾತ್ರಿ. ಉಳ್ಕಾದು ಮತ್ತೆ ಉಳ್ಳಾಗಡ್ಡಿ ಹಚ್ತೇವ್ರಿ, ಉಳ್ಳಾಗಡ್ಡಿ ಮತ್ತು ಕಬ್ಬ, ಹಿಂಗೆ ಎಲ್ಲಾ ತರ ನಾ ಮಿಶ್ರ ಬೆಳೆ ಮಾಡ್ಕೋತ ಚಲೋ ರೈತಗ ಕಾಯಂ ರೊಕ್ಕ ಹಾಕದ್ರಿ. ಇದು ಉಳ್ಳಾಗಡ್ಡಿ ಅಂದಾಗ ಏನಾಕದ್ರಿ 6 ತಿಂಗಳೊಮ್ಮೆ ರೊಕ್ಕ ಬರೋದು. ಇದು ನಿಂಬಿ ಗಿಡ ಕಂಟಿನ್ಯೂ ಕಾಯಂ ರೊಕ್ಕ ಇರ್ತದ್ರಿ, ಅದು ಆಗನ ಒಳಗ ದ್ರಾಕ್ಷಿ ಬರ್ತದ, ದ್ರಾಕ್ಷಿ ಬರೋದ ಕಬ್ಬು ಬರ್ತದ. ಹಿಂಗ ಮಾಡಿ ರೈತಗ ಯಾವತ್ತು ಅನುಕೂಲ ಆಗ್ತದ ಅಂತ ನನ್ನ ಅನಿಸಿಕೆ ರೀ. ಅಡ್ಡಿಲ್ಲ, ಈಗ ನಾವು ಮಿಶ್ರ ಬೆಳೆ ಮಾಡಬೇಕು, ಬೇರೆ ಬೇರೆ ಪದ್ಧತಿಗಳನ್ನು ಕೂಡ ಅಳವಡಿಸಿಕೊಳ್ಬೇಕು, ಅಂದ್ರೆ ನಮಗೆ ಒಂದು ಸ್ವಾವಲಂಬಿ ಬದುಕು ಸಿಗುವುದಕ್ಕೆ ಸಾಧ್ಯ ಅದ. ಈಗ ನಿಮ್ಮ ಒಟ್ಟು ಜಮೀನು ಎಷ್ಟದ? ಈಗ ಹೇಳಿದ್ರಿ ದ್ರಾಕ್ಷಿ ಬೆಳೆ ಬಗ್ಗೆ ಹೇಳಿದ್ರಿ, ಲಿಂಬಿ ಬೆಳೆ ಬಗ್ಗೆ ಹೇಳಿದ್ರಿ, ಮತ್ತೆ ಏನೇನು ಬೆಳೆ ನಿಮ್ಮ ಜಮೀನದೊಳಗೆ ಬೆಳೀತಾ ಇದ್ರಿ?

ಯಾರಾದರೂ ನಿಮ್ಮ ಅನುಭವಗಳನ್ನು ಕೇಳಬೇಕು ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಕೊಡ್ತೇವೆ ಸರ್. ಯಾರು ನಮಗೆ ನೀವು ಏನು ನೋಡಕ್ಕೆ ಬರ್ತೇವಪ್ಪ ನಿಮ್ಮ ತೋಟ ಹೆಂಗೆ ಮಾಡಿ ಅಂತೇಳಿ ಅಂದ್ರೆ ಮೊಬೈಲ್ ನಂಬರ್ ಕೊಡ್ತೇವ್ರಿ, ಕೊಡ್ತೇವೆ. ಬರ್ತಾರ ಬರ್ತಾರ, ಅವ್ರಿಗೆ ತೋರಿಸ್ತೇವೆ, ಸಹಕಾರ ಮಾಡ್ತೇವೆ. ಬರ್ತಾರ ಕೂತು ಅವರು ಅನ್ನೋತನು ಹೇಳಿ ಹೋಗ್ತಾರೆ ಸರ್. 9845692138. ಆತ್ಮೀಯರೆ, ಈಗೇನು ಸಂಗಪ್ಪ ಕೋಲಾರ ಅವರು ತಮ್ಮ ನಂಬರ್ನ ಹೇಳಿದ್ದಾರೆ, ನಾನು ಇನ್ನೊಂದು ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9845659218 ಈ ನಂಬರನ್ನು ತಾವು ಸಂಪರ್ಕ ಮಾಡ್ಬೋದು. ಸಂಗಪ್ಪರ, ಈಗ ನಿಮ್ಮ ಹೊಲ ಒಂದು ಸ್ವಲ್ಪ ಈ ರಾಷ್ಟ್ರೀಯ ಹೆದ್ದಾರಿಯಿಂದ ಒಳಗದ, ನೀವು ಉತ್ಪನ್ನವನ್ನು ತಗೊಂಡು ಮಾರ್ಕೆಟಿಗೆ ಹೋಗಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಪಡಬೇಕಾಗ್ತದೆ. ಇಂಥ ಸಮಯದೊಳಗೆ ನೀವು ಹೋಗುದು ಬರೋದು ತಗೊಂಡು ಹೋಗುದು ಬರೋದು ಹೆಂಗ್ ಮಾಡ್ತಾ ಇದ್ರಿ? ಸರ್, ಟ್ರ್ಯಾಕ್ಟರ್ ಐತ್ರಿ, ಟ್ರಕ್ ಹೊಲಕ್ಕೆ ಬರ್ಲಿಕ್ಕಂದ್ರೆ ಟ್ರ್ಯಾಕ್ಟರ್ ಮುಖಾಂತರ ಹಬೆಗೆ ಹೋಗಿ ಕೊಡ್ತೇವೆ, ಅಲ್ಲಿ ಲೋಡಿಂಗ್ ಮಾಡಿ ಕಳಿಸ್ತೇವೆ ರೀ. ಮಳೆಗಾಲದಾಗ ಒಂದು ಸ್ವಲ್ಪ ತ್ರಾಸ ಆಗ್ತದೆ ರೀ, ಮನೆ ಟ್ರ್ಯಾಕ್ಟರ್ ಅದಾವೆ, ಟ್ರ್ಯಾಕ್ಟರ್ಲ್ಲಿ ಹೋದು ಕೊಡ್ತೇವೆ ಸರ್. ಒಳ್ಳೆಯದು ಸಂಗಪ್ಪ ಕೋಲಾರ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಾವು ಯಾವ ರೀತಿ ಒಕ್ಕಲತನವನ್ನು ಮಾಡ್ಕೋತ ಬಂದಿರಿ ಮತ್ತು ಯಾವ ರೀತಿ ನಿಮಗೆ ಆದಾಯ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಭವಗಳನ್ನು ನಮ್ಮ ಎಲ್ಲ ಕೇಳುಗ ರೈತ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದೀರಿ. ಇಲ್ಲಿ ತನಕ ನಮ್ಮ ರೈತರ ಜೊತೆಗೆ ತಮ್ಮ ಸಮಯ ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ನಿಡಗುಂದಿ ತಾಲೂಕು ಗೊಳಸಂಗಿ ಗ್ರಾಮದ ರೈತರಾದ ಸಂಗಪ್ಪ ಉಪಶಪ್ಪ ಕೋಲಾರ ಅವರಿಂದ ಉಳ್ಳಾಗಡ್ಡಿ ಕೃಷಿ ಕುರಿತು ಮಾಹಿತಿ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರೋಳಿ. ಇನ್ನೀಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಆನಂದ ನಾಗಪ್ಪ ಜೋಗಿ ಮತ್ತು ಸಂಗಡಿಗರಿಂದ ಕಿನ್ನರ ಜೋಗಿ ಪದಗಳು. ಪೂಜಿ ಸವಿ ಪೂಜಿ ಸವಿ ಮಾಲಿಂಗೇವಿ ಕರುಣಾಳು ಕೃಪೆ ಮಾಡು ಶಿವಲಿಂಗೇವಿ ಸೈತೋರು ಗುರುದೇವ ಪೂಜಿ ಸವಿ ಪೂಜಿ ಸವಿ ಮಾಲಿಂಗೇವಿ ಕರುಣಾಳು ಕೃಪೆ ಮಾಡು ಶಿವಲಿಂಗೇವಿ ಕರುಣಾಳು ಕೃಪೆ ಮಾಡು ಶಿವಲಿಂಗೇವಿ ಹಗೆಲಿರೇಳು ನಿಮ್ಮನ್ನೇ ಭಜಿಸುವೆವು ಹಗೆಲಿರೇಳು ನಿಮ್ಮನ್ನೇ ಭಜಿಸುವೆವು ಬೇಡುವೆವು ನಿನ್ನೋಳು ಭಕ್ತಿಯ ಬೇಡುವೆವು ಕೊಡು ಮುಕ್ತಿಯ ನಾ ಬೇಡುವೆ ಕೊಡು ಮುಕ್ತಿಯ ನಾ ಬೇಡುವೆ ಗಂಧ ಪುಷ್ಪ ಹೂವನೆಲ್ಲ ಅರಪಿಸುವೆ ಗಂಧ ಪುಷ್ಪ ಹೂವನೆಲ್ಲ ಅರಪಿಸುವೆ ಗುರುದೇವ ಪೂಜಿಸುವೆ ಪೂಜಿಸುವೆ ಮಾಲಿಂಗೇವಿ ಕರುಣಾಳು ಕೃಪೆ ಮಾಡು ಶಿವಲಿಂಗೇವಿ ವಾತಂದೆ ಬಾಗುರಿವೆ ಶಿವಲಿಂಗೇವಿ ವಾತಂದೆ ಬಾಗುರಿವೆ ಶಿವಲಿಂಗೇವಿ ಭಕ್ತರೊಳಗಾರುವ ಶಂಭುಲಿಂಗೇವಿ ಭಕ್ತರೊಳಗಾರುವ ಶಂಭುಲಿಂಗೇವಿ ಶಂಭುಲಿಂಗೇವಿ ಮಾಲಿಂಗೇವಿ ಕರುಣಾಳು ಕೃಪೆ ಮಾಡು ಶಿವಲಿಂಗೇವಿ ಗೋಕರ್ಣದೊಳಗಿರುವ ಆತ್ಮಲಿಂಗೇವಿ ಗೋಕರ್ಣದೊಳಗಿರುವ ಆತ್ಮಲಿಂಗೇವಿ ಕಾಶಿಯಲ್ಲಿ ಇರುವಂತ ವಿಶ್ವರಲಿಂಗೇವಿ ಕಾಶಿಯಲ್ಲಿ ಇರುವ ಭಗವಂತ ವಿಶ್ವರಲಿಂಗವಿ ವಿಶ್ವರಲಿಂಗವಿ ಮಾಲಿಂಗವಿ ಕರುಣಾಳು ಕೃಪೆ ಮಾಡು ಶಿವಲಿಂಗವಿ ಕರುಣಾಳು ಕೃಪೆ ಮಾಡು ಶಿವಲಿಂಗವಿ ರಾವಣನ ಭಕ್ತಿಗೆ ಶಂಕರನ ಕೊಟ್ಟಿದ್ದಾನೆ ಆತ್ಮಲಿಂಗವೇ ರಾವಣನ ಭಕ್ತಿಗೆ ಶಂಕರನ ಕೊಟ್ಟಿದ್ದಾನೆ ಆತ್ಮಲಿಂಗವೇ ಆತ್ಮಲಿಂಗವೇ ಮಾಲಿಂಗವೇ ಕರುಣಾಳು ಕೃಪೆ ಮಾಡು ಶಿವಲಿಂಗ ದಯೆ ತೋರು ಗುರುದೇವ ಪೂಜಿಸುವಿ ಪೂಜಿಸುವಿ ಮಾಲಿಂಗವಿ ಕರುನಾಳು ಕೃಪೆ ಮಾಡು ಶಿವಲಿಂಗವಿ ಕರುನಾಳು ಕೃಪೆ ಮಾಡು ಶಿವಲಿಂಗವಿ ಕರುನಾಳು ಕೃಪೆ ಮಾಡು ಅತ್ತಿ ಮನೆಗೆ ಸೊಸಿ ಬಂದಾಳ ಬಹಳ ಪ್ರೀತಿಯಿಂದ ಬಾಳ್ಯವ ಮಾಡುದಕ್ಕೆ ಅತ್ತಿನ ಕೊಲ್ಲಕ ಭೀತ ಮಾಡತಳ ಮನನ ವೈವಟ ನೋಡದಕ ಉಪಾನ ಮುದುಕಿ ಮುಂಜಾಲೆ ಎದ್ದು ಮೂಲೆಗ ಕುಂತಳ ಪಾಣ್ಯಾಗ ಉಪಾನ ಮುದುಕಿ ಮುಂಜಾಲೆ ಎದ್ದು ಮೂಲೆಗ ಕುಂತಳ ಪಾಣ್ಯಾಗ ಸೊಸೆ ಹರಿಕೆ ಕೈಯ ಗೂಡಿತಿ ಎಂದು ಬಂದಾಳತ್ತಿ ಹಂತಾಕ ಬಡ ಬಡ ಬಂದು ಅಂಗಾತೆ ಕೆಡವಿ ಎದಿ ಮಲಕೂತಾಳ ಕ್ಷಣಕ ಬಡ ಬಡ ಬಂದು ಅಂಗಾತೆ ಕೆಡವಿ ಎದಿ ಮಲಕೂತಾಳ ಕ್ಷಣಕ ಕೊಲ್ಲ ಬೇಡ ಸುಸಿ ಕಾಲ ಬೀಳತೆನಿ ಚಿನ್ನಗಾನಿ ಕೊಡುತ್ತೇನಿ ವೈವಟಕ ಹಿರಿತನ ಕೊಡುತ್ತೇನಿ ವೈವಟಕ ಬಾಯ್ ಮಡಳಂತ ಬಾಯ್ ತುಂಬರಳಿ ತುರುಕ ತಾಳ ಗಂಟಲ ತನಕ ಬಾಯ್ ಮಡಳಂತ ಬಾಯ್ ತುಂಬರಳಿ ತುರುಕ ತಾಳ ಗಂಟಲ ತನಕ ತಡ ಮಾಡದೆ ಒಣಕಿ ತಗೊಂಡು ನಿಂತಳ ತಲೆಯೇ ಒಡೆಯದಕ ಗಂಡ ಬಂದ ಸುದ್ದಿ ಕೇಳಾಳ ಒಣಕಿ ಚೆಲ್ಲಿ ಹೊರಗ ಬಂದಾಳ ಗಣನ ಮುಂದ ತೋಡ ಮಾಡ್ತಾಳ ಅತಿ ಕಳವಿನ್ಯಾಗ ಸಿಕ್ಕಾಳ ಈಗ ಸದ್ಯಗೆ ತಿಂತಳ ಕ್ವಾಣ್ಯಾಗ ಕರೆದೊಯ್ದೆ ತುರುಷಳ ಗಂಡಾಗ ವಾಣಿ ಹಕ್ಕು ತಾಯಿ ಮುದುಕಿ ನೋಡ ತನ ಮುದುಕಿ ಬಂದೇತಿ ಸಾಯುದಕ ಮಗನ ಕಂಡು ತೈ ಸೊನ್ನಿ ಮಾಡತಾಳ ಬಾಯ ನರಳೆ ತಗಿಯದಕ ಮಗನ ಕಂಡು ತೈ ಸೊನ್ನಿ ಮಾಡತಾಳ ಬಾಯ ನರಳೆ ತಗಿಯದಕ ತಾಯಿ ಮಾಡಿ ಸೊನ್ನಿ ಮಗನಿಗೆ ತಿಳಿಲಿಲ್ಲ ಹೆಣತಿನ ಕೇಳತ ನಾವಾಗ ಕೆಟ್ಟನ ಮುದುಕಿ ಹಾಳ ಮಾಡತಾಳ ಹೊತ್ತುಕೊಂಡು ಚೊಲ್ಲುಗ್ರಿ ಬಾವ್ಯಾಗ ಕೆಟ್ಟ ಮುದುಕಿ ಹಾಳ ಮಾಡತಳ ಹೊತ್ತುಕೊಂಡು ಚೊಲ್ಲುಗ್ರಿ ಬಾವ್ಯಾಗ ಹಳ್ಳ ಗಂಡ ಸಾ ಹೆಣತಿ ಮಾತೆ ಕೇಳಿ ತಾಯಿನ ಕಟ್ಟಿದ ಕಂಬಳ್ಯಾಗ ಹಳ್ಳ ಗಂಡ ಸಾ ಹೆಣತಿ ಮಾತೆ ಕೇಳಿ ತಾಯಿನ ಕಟ್ಟಿದ ಕಂಬಳ್ಯಾಗ ಬಡ ಬಡ ಬಂದು ಬೀಸಿ ಮಗದನ ಊರ ಹೊರಗಿನ ಬಾವ್ಯಾಗ ಅಮ್ಮ ಮಾಡಿದೆ ಪುಣ್ಯ ಬಂದಿತು ಶಿವ ಇಳದನ ಅಲ್ಲಿಗೆ ಅಮ್ಮ ಮಾಡಿದೆ ಪುಣ್ಯ ಒದಗಿತು ಶಿವ ಇಳದನು ಅಲ್ಲಿಗೆ ಬಾವಿನ ಹೆಣ ಕಡಿಗೆ ತೆಗೆದು ಮುದುಕಿನ ಕೆಳತಾರಾವಾಗ ಅಮ್ಮ ಮಾಡಿದೆ ಪುಣ್ಯ ಒದಗಿತು ಶಿವ ಇಳದನು ಅಲ್ಲಿಗೆ ಅಜ್ಜಿ ಮಾಡಿದ ಪುಣ್ಯ ಒದಗಿತು ಮಾದೇವರಿಳದಾರಲ್ಲಿಗೆ ಇನ್ನ ಹೊಟ್ಟಿ ಮಗ ನಿನಗ ಉನದನವ ಇನ್ನ ಹೋಗೆ ಬೇಡ ಮಗನ ಮನಿಗೆ ಒಡಪನವನ್ನ ಕೊಡತ ನಿಮಗಳ ಬೇಕಾದ ಕೊಂಡುಂಡರಿವ್ಯಾಗ ಒಡಪನವನ್ನ ಕೊಡತ ನಿಮಗಳ ಬೇಕಾದ ಕೊಂಡುಂಡರಿವ್ಯಾಗ ಶಿವ ಕೊಟ್ಟ ಹೋದ ಕೈಲಾಸ್ಕ ಅಜಿ ಅಕಲ ಹಾಕತಾಳಂಗ ಶಿವ ಕೊಟ್ಟ ಹೋದ ಕೈಲಾಸ್ಕ ಅಜಿ ಅಕಲ ಹಾಕತಾಳಂಗ ವೈರ ಕೊಡಬೇಕು ನನ್ನ ಮಗನಿಗೆ ಸಾವುಕಾರನ ಆಗಲಿ ಹೋಗ ಒಯ್ದ ಕೊಡಬೇಕು ನನ್ನ ಮಗನಿಗೆ ಸಾವುಕಾರನ ಆಗ್ಲಿ ಊರಾಗ ಒಡ ಹೊತ್ತುಕೊಂಡ ಬರತಾಳ ನೋಡಿ ಸಸಿ ಮತ್ತು ದೆವ್ವಾಗಿ ಬಂದ್ಲು ನಮಗ ಅತ್ತಿ ಒಡೆದು ಸಸಿ ಬಿಡಿಸ್ಕೊಂಡು ಅತ್ತಿನ ಕೆಳತಾಳಾವಾಗ ಒಡಪನವನ್ನ ಎಲ್ಲಿ ತಂದತ್ತಿ ತೀರವಾಗಿ ಹೇಳರಿ ನಮಗ ಒಡಪನವನ್ನ ಎಲ್ಲಿ ತಂದತ್ತಿ ತೀರವಾಗಿ ಹೇಳರಿ ನಮಗ ಏನಳ್ಳು ಸಸಿ ಏನಾಬಿದ ಬಾವ್ಯಾಗ ಕೊಡಪಾನೈದವ ಬಲ್ಲಂಗ ಏನಳ್ಳು ಸಸಿ ಏನಾಬಿದ ಬಾವ್ಯಾಗ ಕೊಡಪಾನೈದವ ಬಲ್ಲಂಗ ಅಯ್ಯ ನನ್ನ ಗಂಡ ನನಗವಗಿ ನಡ್ರಿ ಅತ್ತಿಗೆ ಒಗದ ಬಾವ್ಯಾಗ ಜೋಳಿಗೆ ಹೊನ್ನ ಬಳಕೊಂಡ ಬರತೇನೆ ಶ್ರೀಮಂತ್ರಾಗ ನ ಊರಾಗ ಜೋಳಿಗೆ ಹೊನ್ನ ಬಳಕೊಂಡ ಬರತೇನೆ ಶ್ರೀಮಂತ್ರಾಗ ನ ಊರಾಗ ತಡ ಮಾಡದೆ ಬಡಬಡ ಬಂದು ಬೀಸಿ ಒಗದನ ತಾಯಿ ಒಗದ ಬಾವ್ಯಾಗ ಒಗದ ನಿಂತ ಬಹದ್ದೂರ ಒಗಧುರಿಪಿಗೆ ಕುಡಿತಳ ನೀರ ಮುಳುಗಿದ ನಾರಿ ಮೇಲೆ ಕೇಳಲಿಲ್ಲ ತಾಯಿನ ಕೆಳತಾನಾವಾಗ ಮುಳುಗಿದ ನಾರಿ ಮೇಲೆ ಕೇಳಲಿಲ್ಲ ತಾಯಿನ ಕೆಳತಾನಾವಾಗ ಅಯ್ಯನ ಮಗನ ಹೊನ್ನ ಬಳಿತಳ ಗುರುಳಿ ಬಿಡುತ್ತಳ ನೀರಾಗ ಇನ್ನೂರು ದಿವಸಕ ಎದ್ದ ಬರತಳ ಕರ್ಕೊಂಡೋಗನ ನಮ್ಮನಿಗೆ ಮಾಡದ ಕಿವನು ತಳ ಮನಿ ಅಂತ ಕಡಬು ಈಗನ ಮಾತನ ಸುಳ್ಳಲ್ಲ ಅತ್ತಿ ಮೇಲೆಯೇ ಸೊಸಿ ತಿರುಗಿದ್ರೆ ಮೋಕ್ಷ ಮಾರ್ಗ ಅವಳಿಗಿಲ್ಲ ಅತ್ತಿ ಮನೆಗೆ ಸೊಸಿ ಬಂದಾಳ ಬಾಳ ಪ್ರೀತಿನ ಬಾಳವ ಮಾಡುದಕ ಅತ್ತಿನ ಕೊಲ್ಲಕ ಬೇಡ ಮಾಡತಳ ಮನಾನ ವಹಿವಟ ನೋಡದಕ ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾನುಂಗ ಸರಕಾರ ಕಾಳಿಂಗ. ರೈತ ಬಾಂಧವರ ಕಾರ್ಯಕ್ರಮ ಕೇಳಿದಿರಿ. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬಯೋಪ್ಲಾಕ್ ಅಥವಾ ನೀಲಿ ಕ್ರಾಂತಿ ತಂತ್ರಜ್ಞಾನ ಈ ಕುರಿತು ವಿಜಯಪುರದ ಭೂತನಾಳದ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾಕ್ಟರ್ ವಿಜಯಕುಮಾರ್ ಅವರೊಂದಿಗೆ ಮಾತುಕತೆ. ಇವರನ್ನ ಮಾತನಾಡಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಎಸ್ರೋಳಿ. ಆಕಾಶವಾಣಿ ಕೇಳಿ ಬಿಎಲ್ಇ ಡಾಕ್ಟರ್ ಆರೋಗ್ಯದಂಗಳ ಸರಣಿ ಕಾರ್ಯಕ್ರಮ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ